ನಿಮಗೆ ಭಾಳ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಒಂದು 15 ದಿವಸ ಅಥವಾ 20 ದಿವಸ ಹವಾಮಾನ ಹೆಂಗಿರುತ್ತೆ ಇದ್ರ ಬಗ್ಗೆ ಆ ಸ್ಥಿತಿನ ನಮಗೆ ನೀವು ತಿಳಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾಕ್ಟರ್ ಸಿಎಸ್ ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡಿದವರು ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:19:02. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸುದ್ದಿ ಚಂಪಿ ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 69 ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜಂಪಿನ ವಿವರ, ಹಾರಂಗಿ ಜಲಾಶಯದ ಹತ್ತಿರ ಇರುವ ಪ್ರವಾಸಿ ಮಂದಿರಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ರಿವರ್ ರ್ಯಾಫ್ಟಿಂಗ್ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ನಡೆದು ಸಭೆಯಲ್ಲಿ ಜಿಲ್ಲೆನ ದುಬಾರೆ ಹಂಗೆ ಬರಪೊಳೆಯಲ್ಲಿ ರಿವರ್ ರ್ಯಾಫ್ಟಿಂಗ್ ನಡೆಸವು ಕಡ್ಡಾಯಾಗಿ ಲೈಸೆನ್ಸ್ನ ನವೀಕರಣ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರನ ಪಡ್ಕೊಂಡು ಜನಕ್ರೀಡೆ ನಡೆಸಿಕೆ ತೀರ್ಮಾನ ಮಾಡಿದೋ. ಸಭೆಯಲ್ಲಿ ಶಾಸಕರು ಮಾತಾಡಿ ರಿವರ್ ರ್ಯಾಫ್ಟಿಂಗ್ನ ಹೊತ್ತುಲಿ ಪ್ರತಿಯೊಬ್ಬರ ಜೀವನ ರಕ್ಷಣೆ ಮಾಡೋದು ತುಂಬ ಮುಖ್ಯ ಆಗಿಟ್ಟು ರಿವರ್ ರ್ಯಾಫ್ಟಿಂಗ್ಗಳಿಗೆ ಫಿಟ್ನೆಸ್ ಪ್ರಮಾಣ ಪತ್ರನ ಕಡ್ಡಾಯಾಗಿ ಪಡ್ಕೊಳ್ಳೋಕು, ಹಾಗೆ ಅದನ್ನು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳೋಕು, ಪ್ರವಾಸಿಗರ ಇನ್ನೂ ಜಾಸ್ತಿ ಮಾಡಿಕೆ, ಹುಣಸೂರು ತಾಲೂಕಿನ ಬಿಳಿಕೆರೆ, ಮೈಸೂರು ರಸ್ತೆಯ ಹುಣಸೂರು, ಗೋಣಿಕೊಪ್ಪ ಜಂಕ್ಷನ್, ಪಿರಿಯಾಪಟ್ಟಣ ಸಿದ್ದಾಪುರ ಹತ್ತಿರ ಇರುವ ಜಂಕ್ಷನ್ಗಳಲ್ಲಿ ಸೈನ್ ಬೋರ್ಡ್ಗಳ ಹಾಕೋಕುತ್ತ ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿ ವೆಂಕಟರಾಜವು ಮಾತಾಡಿ ರಿವರ್ ರ್ಯಾಫ್ಟಿಂಗ್ನ ಹೊತ್ತುಲಿ ಏನಾದರೂ ತಾಪತ್ರೆ ಆದರೆ ಜಿಲ್ಲೆನ ಇಡೀ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದದೆ, ಆದ್ದರಿಂದ ತುಂಬ ಎಚ್ಚರ ತಕ್ಕೊಂಡು ನಿಯಮಗಳ ಸರಿಯಾಗಿ ಪಾಲನೆ ಮಾಡೋಕ್ಕೂ, ಜನಸಾಹಸ ಕ್ರೀಡೆ ನಡೆಸುವ ಗೈಡ್ಗ ಸರಿಯಾದ ತರಬೇತಿನ ಪಡ್ಕೊಂಡಿರೋಕ್ಕೂ, ಹಾಗೆ ವೃತ್ತಿ ಕೌಶಲ್ಯನ ತಿಳ್ಕೊಂಡಿರೋಕ್ಕೂ, ಇದರೊಟ್ಟಿಗೆ ಜೇತ್ನಾ ಸಂಸ್ಥೆ ಇದರ ಕುರಿತು ದೃಢೀಕರಿಸೋಕುತ್ತ ಹೇಳ್ದು. ಸಭೆಯಲ್ಲಿ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್ ಅವರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಸಂಪಾಜಿ, ನಾಪೋಕುಲು ಮತ್ತು ಭಾಗಮಂಡಲ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ %50 ರಿಯಾಯಿತಿ ಕ್ರಯಲಿ ಪವರ್ ಸ್ಪ್ರೇಯರ್ನ ಕೊಟ್ಟವೆ. ಅವಶ್ಯ ಇರುವ ರೈತರು ಈ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಿ ಮಾಹಿತಿ ತಕೊಳ್ಳಕ್ಕೂ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಡೋ. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಕು 16 ಮತ್ತು 17ಕ್ಕೆ 2 ದಿನ ಇರಿದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆಯಲ್ಲಿಡಿ ಮೃಗಾಶಿರ ನಕ್ಷತ್ರದ ಮಳೆನ ಉಜಿತ್ತು ಹಣ್ಣ ಜೋರಾದಂಗೆ ಕಾಣ್ತಾವಟ್ಟು. ಇಂದು ಬೆಳಿಗ್ಗೆ 8:30 ಗಂಟೆಗೆ ಆಕೀರಿಯಾದಂಗೆ ಕಳೆದ 24 ಗಂಟೆಲಿ ಜಿಲ್ಲೆಗೆ 12.14 ಮಿಲಿಮೀಟರ್ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 22.22 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 11.65, ಪೊನ್ನಂಪೇಟೆ ತಾಲೂಕಿಗೆ 10.85, ಸೋಮರಪೇಟೆ ತಾಲೂಕಿಗೆ 12.50 ಹಂಗೆ ಕುಶಾಲನಗರ ತಾಲೂಕಿಗೆ 3.50 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. 2025-26 ಸಾಲಿನ ಮುಂಗಾರು ಹಂಗಾಮುಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಹೋಬಳಿ ಮಟ್ಟದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅತೀರ, ತುಂಗಾ, ಆರ್ಎನ್ಆರ್, ಇಂಟಾನ್, ಬಿಆರ್, ತನು, IR64 ಭತ್ತದ ಬೀಜ ಭತ್ತಗಳ ರಿಯಾಯಿತಿ ಕ್ರಯಲಿ ಕೊಟ್ಟವೆ. ರೈತರು RTC, ಆಧಾರ್ ಕಾರ್ಡ್ನ ಜೆರಾಕ್ಸ್ ಮತ್ತು ಬ್ಯಾಂಕ್ ಪಾಸ್ಪುಸ್ತಕದ ಜೆರಾಕ್ಸ್ನ ಕೊಟ್ಟು ರೈತ ಸಂಪರ್ಕ ಕೇಂದ್ರಗಳನ್ನ ತಗಣಕೃತ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಡೋ. ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿ ಸೇವೆ ಮಾಡ್ತಿದ್ದ ಕೋಳೆರ ಬಿಪಿನ್ ಬೋಪಣ್ಣವು ಇದೀಗ ಲೆಫ್ಟಿನೆಂಟ್ ಕರ್ನಲ್ ಆಗಿ ಬಡ್ತಿನ ಪಡ್ಕೊಂಡಳು. ಇವು ಕೋಳೆರ ಸಿ ಕುಶಾಲಪ್ಪ ಜ್ಯೋತಿ ದಂಪತಿಗಳ ಮಂಗ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ ಖಾಲಿ ಇರುವ ಸುಮಾರು ಚಾಕ್ರಿಗಳಿಗೆ ಇದೇ ತಾರೀಕು 16ಕ್ಕೆ ಬೆಳಿಗ್ಗೆ 10:30 ಗಂಟೆಗೆ ವಿದ್ಯಾಲಯದಲ್ಲಿ ನೇರ ಸಂದರ್ಶನ ನಡೆದೇತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ಕರ್ನಾಟಕ ಜಾನಪದ ಅಕಾಡೆಮಿ 2024 ಸಾಲಿನ ಸಾಲಿ ಜನವರಿ ತಾರೀಕು 1, 2024 ಡಿಸೆಂಬರ್ ತಾರೀಕು 31, 2024 ಸುರುಣ ಆವೃತ್ತಿಲಿ ಪ್ರಕಟಾದ 150 ಪುಟಗಳ ಮೇಲೆ ಇರುವ ಜನಪದ ಗದ್ಯ, ಜನಪದ ಪದ್ಯ, ಜನಪದ ವಿಚಾರ ವಿಮರ್ಶೆ, ಸಂಶೋಧನೆ, ಜನಪದ ಸಂಕೀರ್ಣ ಈ 4 ಪ್ರಕರಣಗಳ ಒಳ್ಳ ಜಾನಪದ ಪುಸ್ತಕಗಳ ಇನಾಮ ಕೊಡೋ ಯೋಜನೆಯಲ್ಲಿ ಪುಸ್ತಕಗಳ ಇನಾಮ್ಗಾಗಿ ಕೇಳಿಳು. ಲೇಖಕರು, ಪ್ರಕಾಶಕರು, ಸಂಪಾದಕರು ತಮ್ಮ ಒಂದು ಪುಸ್ತಕನ ರಿಜಿಸ್ಟ್ರಾರ್ ಕರ್ನಾಟಕ ಜಾನಪದ ಅಕಾಡೆಮಿ 2ನೇ ಮಹಡಿ ಕನ್ನಡ ಭವನ JC ರಸ್ತೆ ಬೆಂಗಳೂರು 560002 ಇಲ್ಲಿಗೆ ಇದೇ ತಾರೀಕು 30ರೊಳಗೆ ಕೊರಿಯರ್ ಇಲ್ಲರೆ ಅಂಚೆಲಿ ಕಳಿಸಿಕೊಡಕುತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿಳು. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಯೋಜನೆ ಆಯಿತು. ಈ ಯೋಜನೆಯಡಿ ಕುಟುಂಬದ ಯಜಮಾನ್ತಿಗೆ ಪ್ರತಿ ತಿಂಗಳ 2,000 ರೂಪಾಯಿನ ಆಧಾರ್ ಲಿಂಕ್ ಆದ ಬ್ಯಾಂಕ್ನ ಅಕೌಂಟಿಗೆ ಹಾಕ್ತಾವಳು. ಜಿಲ್ಲೆಯಲ್ಲಿ ಒಟ್ಟು 778 NPCL EKYC ಆಗದ ಫಲಾನುಭವಿಗಳು. ಇವಕ್ಕೆ ದುಡ್ಡು ಬರ್ತಾ ಇಲ್ಲ. ಇಂಥವು ಹತ್ತಿರದ CDCP ಕಚೇರಿಗೆ ಹೋಗಿ ಸ್ಟೇಟಸ್ನ ನೋಡಿ EKYC ಆಗದಿದ್ದರೆ ಸರಿಯಾದ ದಾಖಲೆಗಾದ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಹಾಗೆ ಬ್ಯಾಂಕ್ ಪಾಸ್ಪುಸ್ತಕ ತಗೊಂಡು ಹೋಗಿ ಕೊಟ್ಟು ಸರಿ ಮಾಡಿಕೊಳ್ಳಕತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಏಟ್ರಿಯಾ ಇಂಪೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರ ಸಂದೀಪ್ ಸುನಿ, 60 ತೊಕ್ಕಲು ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ ಕೊಡಗು. ಇಲ್ಲಿ PCMB, PCMC, EBAC, EBAM ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಸ್ಕೂಲ್ ಟಾಪರ್ಸ್ ಹಾಗೂ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಅಚೀವರ್ಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಚೀವರ್ಸ್ಗಾಗಿ ಸ್ಪೆಷಲ್ ಸ್ಕಾಲರ್ಶಿಪ್, ಫ್ರೀ ಶಿಪ್ಸ್ ಮತ್ತು ಫೀ ಕನ್ಸೆಷನ್ ಸೌಲಭ್ಯ. ಬೆಸ್ಟ್ ಸ್ಪೋರ್ಟ್ಸ್ ಎಮಿನಿಟೀಸ್ ಹಾಗೂ ಗರ್ಲ್ಸ್ ಮತ್ತು ಬಾಯ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್, ಎಕ್ಸ್ಕ್ಲೂಸಿವ್ JEE, NEET, CET ಮತ್ತು NDA ಕೋಚಿಂಗ್ ಜೊತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲು. ಇಲ್ಲಿ ಇದೀಗ ಮಾನ್ಸೂನ್ ಆಫರ್, 4x2 ಪ್ರೀಮಿಯಂ ಕ್ವಾಲಿಟಿ ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಅತಿ ಕಡಿಮೆ ರೇಂಜ್ ನಲ್ಲಿ ಲಭ್ಯವಿದೆ. ಹಾಗೂ ಗ್ರಾನೈಟ್ಸ್, ಜಾಗ್ವೇರ್, ಸೆರಾ, ಪ್ಯಾರಿವೇರ್ ಹಾಗೂ AGL ಕಂಪನಿಗಳ ಬ್ರಾಂಡೆಡ್ ಸ್ಯಾನಿಟರಿ ಬಾತ್ ಫಿಟ್ಟಿಂಗ್ಸ್, ಇಂಪೋರ್ಟೆಡ್ ಫ್ಲವರ್ ಪಾಟ್ಸ್, ಬೋನ್ಸೈ ಟ್ರೀಸ್, ಸೆರಾಮಿಕ್ ಪಾಟ್ಸ್ ಜೊತೆಗೆ ವಿವಿಧ ರೀತಿಯ ಐಟಮ್ಸ್ ಗಳು ಲಭ್ಯವಿದೆ. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ, ಗೋಣಿಕೊಪ್ಪಲು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಎಲ್ಲದ ಮೊದಲು ಅವಶ್ಯ ಉಳ್ಳರದ ಅಕ್ಕಿ ಪುಡಿ, ಅಕ್ಕಿ ತರಿ, ಪಾಪುಟ್ಟು, ನೋಪುಟ್ಟು, ಕಡಮುಟ್ಟು ತರಿ, ಅದು ನಂಬರ್ ಒನ್ ಕ್ವಾಲಿಟಿ ಅಕ್ಕಿನ ನಲ್ಲ ನೀರ್ಲ ಕತ್ತಿತ್ ಬೆದಲು ಒಣಕಿತ್ ಒಡಚಿತು ಮೊಂತನ ಪೊಡಿ ತರಿ. ಅಲ್ಲದೆ ಪ್ರೀಮಿಯಂ ಕ್ವಾಲಿಟಿ ಬ್ಯಾಡಗಿ ಪಿಂಜ ಕಾಶ್ಮೀರಿ ಮುಳುಪುಡಿ ಊಟಕ್ಕೆ ಪೊಟ್ಟಿ ತೇನು ಪಿಂಜ ಕರತೇನು ಬೋಣು ದಚಂಗಿ ಒಡನೆ ಬಾರಿ ಐನ್ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಐನ್ಮನೆ ಕಾಲೇಜ್ ರೋಡ್ ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡೋಳು ಕುಂಜೀರ ಗಿರೀಶ್ ಭೀಮಯ್ಯ. ಬೆಂಗಳೂರು ಕೊಡೋ ಸಮಾಜಕ್ಕೆ ಸರ್ಕಾರ 7 acres ಜಾಗತ್ನ ಯಲಂಕತ್ರ ಪಕ್ಕ ಹೊಸಹಳ್ಳಿಲಿ ಮಂಜೂರು ಮಾಡಿದಲ್ಲತೆ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಇಂಗಡ ಮೇನತ್ ಭಾರಿ ಕಮ್ಮಿ ಕ್ರಯಕ್ಕೆ ನಿರ್ಕ ಮಾಡಿತು. ಜಾಗ ಕೊಡ್ತಾಂಗ ಸರ್ಕಾರಕ್ಕೆ ತೊತ್ತು ಬೈಂದೋವ ಕಾರ್ಬಾರ್ನ ಬೆಂಗಳೂರು ಕೊಡೋ ಸಮಾಜ ಮಾಡ್ಯಾನುಂಡು. ಈ ಕಾರ್ಬಾರ್ 15 ನಾಳಂಕೆ ನಾರಾಚ 24 hours ಸಮಾಜತ್ರ ಕೊರವುಕಾರ ಕರವಟ್ಟಿದ ಪೆಮ್ಮಯ್ಯ ಇಂಡ ಕೊರವುಕಾರಿಕೆಯಲ್ಲಿ ನಡಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಕಂದಾಯ ಮಂತ್ರಿ ಬೈರೇಗೌಡ, ಇಂಧನ ಮಂತ್ರಿ ಕೆ ಜೆ ಜಾರ್ಜ್, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್, ಮೇಲ್ಮನಿಕೆ ಮಂತ್ರಿ ಎನ್ ಎಸ್ ಬೋಸರಾಜು, ಪಿಂಜ ಶಾಸಕಗಳನ್ನು ಎಸ್ ಪೊನ್ನಣ್ಣ, ಪಿಂಜ ಡಾಕ್ಟರ್ ಮಂತ್ರಗೌಡ ಅಯ್ಯಂಗಳ ತೊಮ್ಮನ ಮಾಡುವ. ದುಬಾರೆ ಪಿಂಜ ಬರಪೊಳೆಲು ರಿವರ್ ರಾಫ್ಟಿಂಗ್ ನಡೆಸುವ ರಾಫ್ಟ್ ಮಾಲೀಕಂಗ ಕಡ್ಡಾಯವಾಯಿತು. ನವೀಕರಣ ಪಿಂಜ ಫಿಟ್ನೆಸ್ ಪ್ರಮಾಣ ಕಾಗದ ಹಿಡ್ತಂಡು ನೀರು ಕಳಿಪಕ್ಕೆ ರಿವರ್ ರಾಫ್ಟಿಂಗ್ ನಿರ್ವಹಣೆ ಪಿಂಜ ಮೇಲ್ಮನಿಕೆ ಸಮಿತಿ ಸಭೆಯಲ್ಲಿ ನಿರ್ಧಾರ ಮಾಡಿಸಿ. ಹಾರಂಗಿ ಡ್ಯಾಮ್ರ ಪ್ರವಾಸಿ ಮಂದಿರತ್ ಶಾಸಕ ಡಾಕ್ಟರ್ ಮಂತ್ರಗೌಡ ಇಂಡ ಕೊರವುಕಾರಿಕೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಇಂಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಾಗತ ಟಿಕೆಟ್ ಕೌಂಟರ್, ಶೆಲ್ಟರ್, ಪ್ರವಾಸಿಗರ ರಕ್ಷಣೆಗೆ ಸೋಫಾನ್ ಕಟ್ಟೆ ರೈಲಿಂಗ್ಸ್, ಗೈಡ್ಗೆ ಬಟ್ಟೆ ಮಾತುಕೊಳ್ಳ ಕೊಂಬರೆ, ಬೆಂಚ್, ಕುಡಿಪ ನೀರು, ಅರಿವು ಫಲಕ, ಶೌಚಾಲಯ ನಿರ್ಮಾಣ, CCTV ಬೆಪ್ಪಕ್ಕೆ ಅನುಮೋದನೆ ಮಾಡಿಸಿ. ಸಭೆಯಲ್ಲಿ ತಕ್ಕ ಬರಂದ ಶಾಸಕ ಡಾಕ್ಟರ್ ಮಂತ್ರಗೌಡ ರಾಫ್ಟಿಂಗ್ ಸಮಯತ್ ಪ್ರತಿಯೊಬ್ಬಂಡ ರಕ್ಷಣೆ ಮುಖ್ಯ. ಈ ನಿಟ್ಟಲು ರಿವರ್ ರಾಫ್ಟಿಂಗ್ ಫಿಟ್ನೆಸ್ ಪ್ರಮಾಣ ಕಾಗದ ಕಡ್ಡಾಯ ಮಾಡೋಂಡು ಕೂಟಕ್ಕೆ ಪ್ರತಿಕಾಲ ನವೀಕರಣ ಮಾಡಿಯೋಂಡು ಮಾಡಿಯೋಣ ಒಂದು ನಿರ್ದೇಶನ ಕೊಡ್ತತ್ತು. ರಾಫ್ಟಿಂಗ್ ಫಿಟ್ನೆಸ್ ಪ್ರಮಾಣ ಕಾಗದ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯಿಂದ ಪಡೆದುಕೊಂಡು ಕೂಟಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಪರಿಶೀಲನೆ ಮಾಡೋಣ ಎಂದು ಶಾಸಕ ಅಣ್ಣಚ್ಚಿ. ಕಾರ್ಬಾರ್ಲು ಜಿಲ್ಲಾಧಿಕಾರಿ ವೆಂಕಟರಾಜ ಕೂಡನಕ್ಕೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಯ ಕೂಡಿಯಾಡಿ ತಿಂತು. ಸರ್ಕಾರಿ ಜಾಗತ್ತು ಬಳತುವ ಪ್ಲಾಂಟೇಷನ್ ಬೊಳೆರ ಜಾಗತ್ತು ಗುತ್ತಿಗೆಗೆ ಕೊಡುಪಾಂಡ ಮಾರಿಪತ್ತು ಸಂಬಂಧಪಟ್ಟ ಬೊಳೆಕರ ಅರ್ಜಿನ ಕೊಡುಪಕ್ಕೆ ಸಮಯಕಾವಶತ್ನ ಮಿಂಜಕ್ಕೆ ತೆರಕಿತ್ತು. ಇಂಡಾದ ಮೇಲೆ ಸರ್ಕಾರ